ಮಾನಸ ಸರೋವರ ನಿನ್ನ ಮನಸ್ಸು ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಸತ್ಯ ಸುಂದರ ಜೀವನ ರಂಗ ನಿತ್ಯ ನಿರ್ಮಲ ಅಂತರಂಗ ಸತ್ಯ ಸುಂದರ ಜೀವನ ರಂಗ ನಿತ್ಯ ನಿರ್ಮಲ ಅಂತರಂಗ ಆನಂದ ನೀಡುವ ಆನಂದ ನೀಡುವ ರಾಗ ತರಂಗ ಅನುಪಮ ಯೋಗದ ಜೀವಗಂಗಾ ಅನುಪಮ ಯೋಗದ ಜೀವಗಂಗಾ ಮಾನಸ ಸರೋವರ ಮಾನಸ ಸರೋವರ ನಿನ್ನ ಮನಸ್ಸೇ ಮಾನಸ ಸರೋವರ ಮಾನಸ ಸರೋವರ ಸಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸಂತ ಸಲೀಲೆಯ ಹಂಸ ವಿಹಾರ ಸ್ವರ್ಗ ಸೀಮೆಯ ಕೌಸ್ತುಭಹಾರ ಸೌಂದರ್ಯ ಲಹರಿಯ ಮಧುರ ಸಂಚಾರ ವೇದ ಮಾತೆಯು ನಲಿಯುವ ತೀರ ವೇದ ಮಾತೆಯು ನಲಿಯುವ ತೀರ ಮಾನಸ ಸರೋವರ ಮಾನಸ ಸರೋವರ ನಿನ್ನ ಮನಸ್ಸೇ ಮಾನಸ ಸರೋವರ ಮಾನಸ ಸರೋವರ